ಕೋಟೆ ತೆಗೆದು ನೆಲೆ ನಿಂತಿರೆ ಮರ ನಡಿಯೋ ತಾಂತವ ಕದಿಗಳ ನಗುದೊಳ ಬೊಗ್ಗನು ನಂತರ ಕವಿ ಬಲವ ತಳಿಮುತ ಬೆಳುವೆಯ ಬೂದಿಯೋ ಕಿವರ ಕೆಣಗಿದನು ಕಳವಿನೊಳೆಗೆ ತಂದನು ಕಾವಿನಿಯನು ವಿವೇಕ ಶೂನ್ಯನಲ ದಶಾನನ ಬರಿದೆ ಕೆಟ್ಟನಲ ಈ ಕುಮಾರರ ಗೆಲ್ಲುವವರ ಕುಮಾರರ ಗೆಲ್ಲುವವರ ಮೂರು ಲೋಕದಲ್ಲಿ ನಾ ಕಾಣೆ ಹರ ಹರ ಲೋಕ ಕಂಟಕ ಶಿಕ್ಷಕರು ಇವರೆನುತ್ತ ಬೆರಗಾದ ನಿದ್ರೆಯಿಂದಿರ್ಪರ ಹೊದ್ದಿದ ಮಾಯದಿ ಬುದ್ಧಿಗಿನ ಕಂಕುಳೊಳಿಡುತ್ತ ನಿರ್ಧರಿಸಿದವೋಲ್ ಒಯ್ದು ಸೆರೆಯೊಳಿಟ್ಟ ನಿದ್ರೆ ತಿಳಿಯದೋಲ್ ಕಳಮತ್ತ ನಳಿನಾಥನು ದಯಕ್ಕೆ ಬರೆ ಸಮಯವು ಗಳಿಗೆ ನಾಲ್ಕಹುದೆಂದೊರಗಿದನು ತಿಳಿಯದಾತನ ಸತಿ ಪರಿಗಿಸಿ ನರರನು ಗೆಲುವರೆನು ದಸೌಧದಿ ತಾನು ಜರ್ದು ವಿಭೀಷಣ ರಘುರಾಮನ ರಾಮವನ್ನು ಧ್ಯಾನಿಸುತ್ತ ಕೀಶಬಲವನೆಬ್ಬಿಸೆ ವಾಣೀಷಜನು ರಾಮನ ಮಂಚ ಕಾಣದೆ ನುಡಿದವು ಭೂಪನಿನ್ನೇನಾದರೂ ಭೂಪನಿನ್ನೇನಾದರೂ ಹಾ ಹಾ ಪವನ ಸುತನೆಲ್ಲಿಗೈದಿಗ ಈ ಪರಿಯ ಚೋದ್ಯಗಳಿದೆನೆಂದೆನುತ ಬೆರಗಿನಲಿ ಏನಯ್ಯ ಪವನ ಸುತ ಮೌನದೊಳಗಿರ್ಬೆಯ ಭಾನು ವಂಶಜರೆಲ್ಲಿ ಬೇಳು ನೀನು ರಚಿಸಿದ ಕೋಟೆ ಏನಾದುದರೊಳಗೆ ದಾನವರಿಗೊಳ ಹೋಗಬಹುದೇ ಏನಿದೇನಿದು ಚಂಪವರೇ ಕತ್ತೊಯ್ದ ದಶಾನನ ವೈದನೆ ಕೃಪಾರ ಬಲ್ಲಿದರು ನವಾದೇವಟು ಮಠದಲ್ಲಿ ನಾಲ್ವರು ಈ ಜಗತ್ರಯದಲ್ಲಿ ಚರಿಸುವ ಸಕಲ ಜೀವಿಗಳಂತೆ ರೂಪಾಂತೂ ಬಲ್ಲಿದದ್ಭುತ ತೋರುವೆವು ಹುಸಿಯಲ್ಲದಿಟ ಭೂಮಿಪಾಲರೀರ್ವರ ಹುಸಿಯಲ್ಲದಿಟ ಭೂಪಾಲರೀರ್ವರ ಖುಲ್ಲ ಮೈರಾವಣನು ಮಮ ರೂಪಿನಲ್ಲಿ ಕೊಂಡೊಯ್ದ ಸುರವೈರಿ ಮೈರಾವಣನ ತಂಗಿ ಗುಣವಂತೆ Thank you. ಕಾಳಿಗಾಲಯದೊಳಗೆ ಪ್ರಾಣವ ಜಾಲ ದಿಂಗುಲಿಶದ ಶುಕದ ಕೈಯೊಳಗೆ ಕುಟ್ಟಿಹನದರ ಕೆಡಹಲು ಕೂಳ ನಳಿವ ಎಂದು ದೂಚಿದವಾದ ಒಂದು ಮುಡಿಗೈದಾಗ ಕಳದರೆ ಗಂದು ಹೊರಗೆ ಮರಣದಲ್ಲಿ ಸುರತತಿ ತೋಷದಿಂದೊಲಿದು ಮಂಗಲ ದ್ರೋಹಿಣನ ತಾತನಿಗೆ ತೋದಿಂದತ್ತ ಮಂಗಲ ದ್ರೋಹಿಣನ ತಾತನಿಗೆ ಮಂಗಲ ಗರುಡನ ಗಮನನಿಗೆ ಮಂಗಲ ಫಣಿಪತಿ ಶಯನನಿಗೆ ಜಯ ಮಂಗಳ ದು ಜನರ ಪೊರೆವವಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಇದುವರೆಗೆ ಮೈರಾವಣ ಕಾಳಗ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಗವತರು ಲಕ್ಷ್ಮೀನಾರಾಯಣ ಭಟ್ ಭಟ್ಯಮೂಲೆ, ಚೆಂಡೆ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ, ಮದ್ದಳೆ ಎ ಸತ್ಯನಾರಾಯಣ ಅಡಿಗ ಆರ್ಲಪದವು, ಚಕ್ರತಾಳ ಸುಮಿತ್ರೈ ಆರ್ಲಪದವು. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಬಿಕೆ ಸುಮಿತ್ರ ಅವರು ಹಾಡಿದ ಗೀತೆ. ಕಲ್ಲಿದು ನಿನ್ನ ಎದೆಯಲ್ಲಿ ಕಾಂತಿ ಚಲ್ಲುತ್ತ ಬೆಳಗಿದೆ, ಬೆಳ್ಳಿಯಾಲಯ ತನ್ನ ಹೊಳಪಲಿ ನಿನ್ನ ಸನ್ನಿಧಿ ಸಾರಿದೆ. ಈಗ ಕೇಳಿ ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆ. ಪುಷ್ಪಮಣಿ ಮುತ್ತು